ಆನೆಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಒಳ್ಳೆಯ ವಸ್ತುಗಳಿಗೆ ಸಮಯ ಬೇಕಾಗುತ್ತೆ, ಸೌಂದರ್ಯ ಅರಳೋದಕ್ಕೆ ಸಮಯ ಬೇಕಾಗುತ್ತೆ. ಬ್ಯೂಟಿಫುಲ್ ಡಿಸೈನ್ಸ್ ಟೇಕ್ ಟೈಮ್, ಆದರೆ KYC ಅಪ್ಡೇಟ್ ನಿಮಿಷಗಳಲ್ಲಿ. KYC ಅಪ್ಡೇಟ್ ಅನ್ನು ನೀವೀಗ ಮನೆಯಲ್ಲಿ ಕೂತು ಮಾಡಬಹುದು. ರಿಜಿಸ್ಟರ್ಡ್ ಇಮೇಲ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಆಧಾರ್ OTP ಬೇಸ್ಡ್ KYC ಇಂದ ಅಥವಾ ವಿಡಿಯೋ KYC ಇಂದ ಎಲ್ಲಿ ತನಕ ಅಂದ್ರೆ ಅಕೌಂಟ್ ಅನ್ನು ಮನೆಯಲ್ಲಿ ಕೂತೇ ತೆರೆಯಬಹುದು. RBI ಹೇಳುತ್ತೆ, ಇವರಿಂದಲೇ ಕೇಳಿ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ ಸರಿಯಾಗಿ 6:51:10. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಸ್ನೇಹಿತರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬಿದಿರು ನೀನಾರಿಗಲ್ಲಾದವಳು, ಬಿದಿರು ನೀನಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ ನೀನಾರಿಗಲ್ಲಾದವಳು, ಬಿದಿರು ನೀನಾರಿಗಲ್ಲಾದವಳು. ಓಹೋ ಕಮಲಕ್ಕ, ಏನ್ ಪಸಂದಾಗ ಆಡ್ತಾವನ್ ನೋಡು. ಅಲ್ಲ ಚಂದ್ರಣ್ಣ, ಇದ ಆಡ್ತಾನೆ ಪದವ ಆಡ್ತಾನೆ ಆಡ್ತಾನೆ ಅಂತ ಕೇಳಿದ್ದು, ಆದ್ರೆ ಅವ ಆಡದ್ನ ನೋಡಿರ್ನಿಲ್ಲ. ಬೋ ಸಂದಾಗ ಆಡ್ದಕ್ಕಂಬಿಡೋಣ. ಅದ್ಯಾಕಪ್ಪ, ಅದೇನ ಅಪೂರ್ವ ನಾನು ಆಡೋದು? ಅಲ್ಲಕ್ಕಯ್ಯ, ನಾನೇ ಹೇಳಿರ್ನಿಲ್ವಾ ಹಿಂದಿನಕಿತ್ತ ಅಲ್ಲಿ ಇಲ್ಲಿ ಪ್ರೋಗ್ರಾಮು ಅದೇ ಅಂತ ನಿನ್ ಹೇಳಿದ್ನಲ್ಲಪ್ಪ. ಇದು ಯಾಕ ನಾನು ಪ್ರಾಕ್ಟೀಸ ಮಾಡ್ಕಂಡಿ ಅಂತಂದ್ರೆ, ಗಣಪತಿ ಹಬ್ಬಿರ್ನಿಲ್ವಪ್ಪ, ಬೇರೆ ಬೇರೆ ಹಳ್ಳಿಗ ಪ್ರೋಗ್ರಾಮ್ ಕೊಡಕ್ ಹೋಗ್ಬೇಕಾಗಿತ್ತು, ಅದಕ್ಕ ಇದನ್ನ ಅಭ್ಯಾಸ ಮಾಡ್ಕಂಡಿದ್ವಿ. ಸುಮ್ನೆ ಏನೋ ಯಾರು ಇಲ್ವಲ್ಲ ಅಂತ ಅನ್ಕೊಂಡು ನನ್ ಪಾಡಿಗೆ ನಾನು ಆಡ್ಕತಿದ್ದಿ ಕಣ. ಓ ರಸ ಭಂಗ ಆಗೋತು ನಿನ್ಗೆ, ಬಿದಿರಿನ ಬಗ್ಗೆ ಆಡಿದ್ದೆ ಬೋ ಚಂದಾಗಿತ್ತು. ಯಾವ ಭಂಗವೂ ಇಲ್ಲ ಕಂಡ್ಬಿಡು. ಹೇಳಪ್ಪ ಇನ್ನೇನು ಇಸಿಯಾ? ಅಲ್ಲ ನೀನು ಆಡಿಳ್ತಿದ್ದಲ್ಲ ಬಿದಿರಿನ ಬಗ್ಗೆ, ಅದು ಎಂತ ಅದ್ಭುತವಾದ ಸಸ್ಯ ಅಂತೆ ಅಂದ್ರೆ, ಮೊದಲಿಗೆ ಹಾಕದಾಗ ಅದು ಬೇರ್ನ ಬೆಳೆಸ್ಕತ್ತದಂತೆ ಮೊದಲು, ಆಮೇಲೆ ಸರ್ರಂತ ಬೆಳೆದ್ಬಿಡ್ತದಂತೆ. ಅಂದ್ರೆ ಬುಡ ಗಟ್ಟಿ ಮಾಡ್ಕೋಬೇಕು ಮೊದಲು. ಅಂದ್ರ ಏನ್ ಹೇಳ್ತಾರೆ ಅಂದ್ರೆ, ಈ ಬಿದಿರು ಹುಲ್ಲಿನ ಜಾತಿ ಬೆಳೆ, ನಂಬಕಾಯ್ತದ? ಬಿದಿರೆಷ್ಟು ಗಟ್ಟಿ ಇರ್ತದೆ, ಹುಲ್ಲಂಗಿರ್ತೈತೆ. ಆಮೇಲೆ ತಮಾಷೆಗೆ ಹೇಳ್ತಾರೆ, ಯಾರೋ ಒಬ್ಬ ರೈತ ಕೆಲಸ ಮಾಡೋದಕ್ಕೆ ಬೆಳಗ್ಗೆ ಹೋದವ, ಸಾಲ್ಟ ಬಿಚ್ಚಿಬಿಟ್ಟು ಪಕ್ಕದಾಗ ಒಂದು ಗಿಡದ ಮೇಲೆ ಹಾಕಿದ್ನಂತೆ. ಸಂಜೆವರೆಗೂ ಕೆಲಸ ಮಾಡಿ ನೋಡ್ತಾನಂತೆ. ಸಾಲ್ಟೆ ಇಲ್ಲ ಅವನು, ಯಾರು ಎತ್ಕಿತ್ಕೊಂಡ್ಬಿಟ್ಟೋಗಿದ್ರ ಕಾಣಿ. ಐ ಅವನು ಅಕ್ಕಪಕ್ಕ ನೋಡಿ ಕತ್ತೆತ್ ಮೇಲೆ ನೋಡ್ತಾನಂತೆ, ಮ್ಯಾಕೊಂಡೋಗದಂತೆ ಸರ್ಟು. ಓತಕಪ್ಪ ಬೆಳೆದ್ಬಿಟ್ಟೈತೆ, ಬಿದಿರಿನ ಮೇಲೆ ಹಾಕಿದ್ನಂತ ಅವನು. ಅಷ್ಟು ವೇಗವಾಗಿ ಬೆಳಿತತೆ ಬಿದಿರು. ಅಲ್ಲ ಕಯ್ಯ, ಬೆಳಗ್ಗೆ ಹಾಕೋ ಸರ್ಟು ಕೆಳಗಿದ್ದ ಮ್ಯಾಕ್ ಎನ್ಕೊಟ್ಟೋಯ್ತು, ಏನ್ ಹತ್ತಡಿ ಬೆಳೆದ್ಬಿಡ್ತಾ. ಅಷ್ಟು ಫಾಸ್ಟ್ ಆಗಿ ಬೆಳೀತದೆ ಕಣ್ಣ ಬಿದ್ರು. ಅಲ್ಲ ಸರಿ ಕಣ, ಅಲ್ಲ ಒಂದಿನಕ್ಕೆ ಹತ್ತಡಿ ಬೆಳೆದ್ಬಿಟ್ಟದಪ್ಪ ಅಂತ ಹೇಳ್ತಾರೆ. ತಮಾಸಾಗ ಯಾರ ಹೇಳಿರ್ಬೇಕು, ಬಿರನ್ ಬೆಳಕತ್ತದಲ್ಲ ಅದಕ್ಕೆ. ಅಂದ್ರೆ ಅದ್ರ ವೇಗ ಅದನ್ನ ಅರ್ಥ ಮಾಡ್ಕೊ. ಆಮ್ಯಾಕಿಂದ ನೋಡಿ ನೀನೇ ಹೇಳ್ತಿದ್ದಲ್ಲ, ಸುಂದರವಾದ ಎಣ್ಣ ಇಕ್ಕಳ ಕೈನಲ್ಲಿ ಮರ ಆಯ್ತದೆ ಅಂತ. ಈ ಬಿದ್ರು ನೋಡಪ್ಪ, ಊಟದಾಗ್ಲೂ ಬೇಕು, ತೊಟ್ಲು ಮಾಡಕ್ಕೆ ಸತ್ತಾಗ್ಲೂ ಬೇಕು. ಯಾತಕ್ಕೆ ಚಟ್ಟಕ್ಕ ಅಂದ್ರೆ ಮನುಷ್ಯ ಊಟದಾಗಿಂದ ಹಿಡಿದು ಸಾಯೋವರೆಗೂ ಬಿದ್ರು ಬೇಕು. ಆದ್ರೆ ನಾವು ರೈತರುಗಳು ಜಮೀನಲ್ಲಿ ಬಿದ್ರೆಲ್ಲ ಹಾಕ್ತಿವಿ, ಹಾಕೋದಿಲ್ಲ ಕಣ್ಬಿಡು, ಟೀಕು ಪಾಕು ಹಾಕೊಂಡು ಇರ್ತೀವಿ. ಅಂದ್ರೆ ತುಂಬಾ ಜನ ರೈತರುಗಳು ಕೇಳ್ತಾರೆ, ಬೋ ಏನ ಮುಳ್ಳಿರ್ತೈತೆ ಅದ್ನೇ ಹಾಕ್ತಾರೆ ಅಂತ. ಆದ್ರೆ ಈಗ ಮುಳ್ಳಿಲ್ದಲೆ ಇರೋ ಬಿದ್ರು ಬಂದವೆ, ಬೋದೂನಾಗೆ ಬೆಳಕಳ ಬಿದ್ರುಗಳು ಬಂದವೆ. ಮೊನ್ನೆ ಚಾಮರಾಜ ನಗರತ್ತಾವ ಒಬ್ರು ಜಮೀನ್ಗೆ ಹೋಗಿದ್ದೆ, ಅಲ್ಲಿ ಅವರು ಬಿದಿರನ್ನ ಎಷ್ಟು ಚಂದ ಬೆಳೆದವ್ರೆ ಅಂದ್ರೆ, ಅಣ್ಣ ಒಳಗಡೆ ಎಲ್ಡು ಎಣ್ಕೊಬಿಟ್ಟು ಒಳ್ಳೆ ಸಭಾ ಮಂದಿರ ಆದಂಗ ಆಗ್ಬಿಟ್ಟದೆ. ಬಿದ್ರು ಬೆಳೆದಿರೋದು ಸ್ಟೇಜ್ ಗೀಜ್ ಹಾಕ್ಬಿಟ್ಟಿರ ಪಂಕ್ಸನ ಮಾಡ್ಬೋದು. ಅವ್ರು ಹೇಳ್ತಾ ಇದ್ರು ಹೊರಗಡೆಗಿಂತ ಒಳಗಿನ ವಾತಾವರಣ ತಂಪಾಗಿರ್ತೈತಂತ. ಆಮೇಲೆ ಅದ್ರ ಎಲೆಗಳೆಲ್ಲ ಬಿದ್ದ್ಬಿಟ್ಟು ನೆಲದ ಮೇಲೆ ಸುಪ್ಪತ್ಕೆ ಮೇಲೆ ನಡೆದಂಗಾಯ್ತು. ಒಂದ್ ಬಿದ್ರು ದರ ಎಷ್ಟು ಅಂತ ಕೇಳ್ಕೊಂಬಂದೀಯ, ಎಷ್ಟಿರ್ತೈತೆ ಒಂದ್ ಗಳ? ಗೊತ್ತಿಲ್ಲ ಕಣ್ಣ. ಈಗೇನವ ಮಾರ್ಕೆಟ್ಗೆ ಹೋಗಿ ನೀನೊಂದ್ ಗಳ ತಕತೀನಿ ಅಂತಂದ್ರೆ, ಅವು ಉದ್ದ ಇತ್ತು ದೋಟಿ ತರ ಬೇಕು ಅಂದ್ರೆ 300-500 ರೂಪಾಯಿ ತನಕ ಹೇಳ್ತಾರೆ. ಬಿಡಪ್ಪ, ಈಗ ಬೆಳೆದವ್ರಿಗೆ ಒಳ್ಳೆ ಬೆಲ್ಲ ಸಿಕ್ತು ನಮಗೂ ಸಂತೋಷ ಅಲ್ವಾ? ಮುಂಚೆ ಎಲ್ಲ ಗಳ ಬೇಕು ಅಂದ್ರೆ ಹಂಗೆ ಅಂದ್ರದಿಂದ ಎಳ್ಕೊತಾ ಇದ್ದ. ಈಗ ನೋಡು ಜಯಣ್ಣ, ಈಗ ಗಳ ಎಷ್ಟು ಮುಖ್ಯ ಆಗಿತ್ತಲ್ವಪ್ಪ. ಈಗ ನಾವು ಆಡು ಕುರಿ ಮೇಯಿಸ್ಕೊಂಡ್ ಹೋಯ್ತಿದ್ರೆ ಸೊಪ್ಸೆರ್ದ ಹಾಕ್ಬೇಕಲ್ಲಪ್ಪ. ಎತ್ತರದಲ್ಲಿದ್ರೆ ಸೊಪ್ಸೆರ್ಯಕ್ಕೂ ಗಳ ಸಿಗಿಸ್ಕೊಂಡು ಕುಳ್ಳ ಹಾಕ್ಬಿಟ್ಟು ಸೆರೆದು ಕುರಿ ಮರಿಗೆ ಆಡನ್ ಮರಿಗೆ ಹಾಕ್ತಿರ್ನಿಲ್ವ? ಹಂಗೆ ಆಮೇಲಿಂದ ಇದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಕೀಳಕ್ಕೂ ಅದನ್ನೇ ಅಲ್ವಪ್ಪ ನಾವು ಬಳಸ್ತಿದ್ದದು. ಅಂದ್ರ ನೋಡು, ಈಗ ಲಾಟಿ ಬಿದ್ರು ಅಂತಲೇ ಐತೆ, ಪೊಲೀಸ್ನವರು ಲಾಠಿಯ ಇಟ್ಕೊಂಡಿರೋದಿಲ್ಲ. ಹೇಳು, ಅದ್ರಾಗ ಒಂದ್ ಬಿಟ್ರು ಎಷ್ಟ್ ನೋವಾಯ್ತತ್ತೆ? ನಿಂಗ್ ಗೊತ್ತಲ್ಲಪ್ಪ, ಕಳದ್ಕೇತ ದಸರಾದಲ್ಲಿ ಆರಕ್ ಹೋಗ್ಬಿಟ್ಟು ಜಡಿಸ್ಕೊಂಡಿದ್ಯಲ್ಲ ಹೇಳು. ನೀನು ಇದ್ದ ಹಿಂದೆ ನನಗೇಟು ಅಪಾರ ಬೀಳ್ಲಿಲ್ಲ ಕಣ, ನಿಂಗೆ ಬಿದ್ದದು ಬಿತ್ತು. ಹೇಳಪ್ಪ ಮುಂದಕ್ಕೆ. ರುಚಿ ಬಂದೈತಲ್ಲ ಅಲ್ವಾ? ಕಮಲಕ್ ಹಿಂದಕ್ ನಿಂತ್ಕೊಂಡು ನಗ್ತಿದ್ಲು, ತೆಪ್ಪಿಸ್ಕೊಂಡ್ಲು ಕಮಲ. ಬಿಡಪ್ಪ ಒಳ್ಳೇದೇ, ಅವ್ ತಪ್ಪಿಸ್ಕೊಂಡಿದ್ ಒಳ್ಳೇದೇ ಆಯ್ತು ಕಣ. ಓಲಿ ಬಿಡು, ಈಗ ನೋಡು ಅದು ಒಂದಾಯ್ತಾ. ಆಮ್ಯಾಕಿಂದ ಈ ಸಂಗೀತಗಾರರು ಊದ್ತಾರಲ್ಲ ಕೊಳಲು, ಅದು ಬಿದ್ರೆ ಬಿದ್ರಿಯೇ. ಆಮ್ಯಾಕೆ ನಾನು ಒಂದ್ಕಿತ ದಸರಾದಲ್ಲಿ ಒಂದ್ ಮೊಳದುದ್ದ ಇರೋ ಒಂದು ಕೊಳಲ ನೋಡಿದ್ದೆ. ಅದ ಯಾರೋ ಬೋ ಸಂದಾಗ ಊದ್ತಾ ಇದ್ರು ಕಣಕ್ಕ, ಅರಮನೆ ಮುಂದೆ. ಅದಕ್ಕ ಇನ್ನೇನೋ ಹೆಸರ ಕರೀತಾರಂತೆ. ಅದೇನೋ ಹೇಳ್ತಿದ್ರು ಕಪ್ಪ, ಫಸ್ಟಿಯೇ ಅವ್ರು ಬಂದು ಕುಂತ್ಕೊಂಡ ತಕ್ಷಣಿಯೇ ಇವರು ಪ್ರಪಂಚ ಪ್ರಖ್ಯಾತಿ ಬಾನ್ಸೂರಿ ಅಂತಲ್ಲಪ್ಪ. ಅದೇನ ಬಾನ್ಸೂರಿ ಅದಕ್ಕಯ್ಯ ನೋಡವು ಸಣ್ಣ ಕೊಳಲು ಪಿಳ್ಳಂಗೋವಿ ಅಂತ ದನಕ ಇರುವುದಕ್ಕಿಲ್ವೇ, ಅಲ್ಲಿಂದ ಹಿಡಿದು ಆನೆ ಕಾಲ್ ದಪ್ಪದ್ ಬಿದ್ರವರೆಗೂ ಅದಂತೆ ಕವ. ಭೂಮ್ ಭೂಮ್ ಭೂಮ್ ಅಂತ ಊತರ್ಕಯ್ಯ. ಅಲ್ಲ ಹೋಗಿದ್ದೆಲ್ಲ ಫಂಕ್ಷನ್ಗ ಆ ಬಿದ್ರು ನಾನು ಹೇಳೋದು ಒಂದೊಂದು ಒಂದೊಂದು ಉದ್ದೇಶಕ್ಕೆ ಬಳಕೆ ಆಯ್ತದಂತ. ಈ ಕೇರಳ ಕಡೆ ಎಲ್ಲ ಆಮ್ಯಾಕ್ ನಮ್ ಕಡೆನು ಕಟ್ಟವ್ರೆ ಬಿಡು, ಮನೆ ಮ್ಯಾಕೆ ಬಿದ್ರಿಂದ ಮನೆಯ ಕಟ್ಬಿಟ್ಟು ರೈತ್ರಯ್ಯ ಹೊರಗಡೆಯಿಂದ ಬಂದವ್ರಿಗೆ ಅದ್ನ ಮೇಲೆ ಮನಿ ಕಳಕ್ಕೆ ಜಾಗ ಮಾಡ್ಕೊಟ್ಬಿಟ್ಟು ಕಾಸ ಇಸ್ಕೊಬಿಡ್ತಾರಂತೆ. ಮರದ ಮೇಲೆ ಕೋತಿಗಳಿರ್ತಿದ್ದು ಮುಂಚೆ, ಈಗ ಮನುಷ್ಯರು ಇರೋಂಗ ಆಗ್ಬಿಡ್ತಾರೆ. ಬಿಡಪ್ಪ ಹೆಂಗೆ ಯಾರ್ಯಾರು ಹೆಂಗೆ ಹೆಂಗೆ ಇರ್ತಾರೆ ಎಲ್ಲ ಇರ್ತಾರೆ ಹೇಳಕ್ಕಾದ್ದ. ಅಲ್ಲ ನೀನು ಚಾಮರಾಜನಗರ ತಾವಕ್ಕೆ ಹೋಗಿದ್ನ, ಅಲ್ಲಿ ಸ್ವಾಲಿಗರದ್ದು ಬೆಳಗಿರಂಗ ಬೆಟ್ಟಿಲ್ವೇ ಕಣ್ಣು ಹೇಳು, ಅಲ್ಲಿ ಏನೋ ಕಾವಲ್ ಕಾಯಕ್ಕೆ ಮರದ ಮ್ಯಾಕೆ ಅಟ್ಟಣಿಗೆ ಮಾಡ್ಕೊಂಡಿರ್ತಾರೆ. ಒಂದ್ ಕಿತ ನಂಗೂ ಅಲ್ಲಿ ರಾತ್ರಿ ಕಳೆಯುಮ ಅಂತ ಅನ್ಸಿತ್ತು ಅನ್ಸಿತ್ತು. ಇಲ್ಲ ಕುಂತ್ಕೊಂಡಿದ್ದೆ, ಬೋ ಸಂದಾಗಿತ್ತು ರಾತ್ರಿ ಎಲ್ಲ ಕುಂತಿದ್ದಣ್ಣ. ಅಲ್ಲಿ ಬೆಳೆ ಕಾಯ್ಬೇಕಲ್ಲ, ಅವು ಆನೆ ಬತ್ತವೆ, ಬೇರೆ ಪ್ರಾಣಿಗಳು ಬತ್ತವೆ. ಈಗ ಆನೆಗೆ ಎದುರುಗಡೆ ನಿಂತ್ಕೊಂಡು ಕೋಲ್ ತಗೊಂಡು ಹೋಗು ಹೋಗು ಅನ್ನಕ್ ಅದೇ ಸೊಂಡ್ಲಾಕ್ ತೆಗೆದು ಒಂದ್ ಎಸ್ತ್ರೆ ಈ ಮೈಯಾಗಿರೋದ್ ಏನು ಸಿಗುಕಿಲ್ಲ. ಮೇಲೆ ಕುಂತ್ಕೊಂಡು ತಮಟೆಯ ಬಡಿಬೇಕು. ಅದಕ್ಕ ಆನೆ ಬೆದರ್ಕ ಹಿಂದ್ಕೋಯ್ತದೆ. ಅವ್ರು ರಾಗಿ ಬೆಳೀತಾರೆ, ಆಮೇಲೆ ಬೇರೆ ಬೇರೆ ಬೆಳೆ ಬೆಳೀತಾರೆ, ಜೋಳ ಬೆಳೀತಾರೆ. ಅದಕ್ಕೆ ಕಾಯ್ಕಂಡ್ ಕುಂತಿದ್ರು ನಾನು ಹೋಗಿ ಕುಂತ್ಕೊಂಡಿದ್ದೆ. ಬೆಳಗಾನ ಇರ್ಲಿಲ್ಲ ಕಂಡ್ಬಿಡು ನೀನು, ಏನೋ ಸುಮ್ನೆ ಸ್ಯಾಂಪಲ್ ಆಗಿ ನೋಡ್ಕೊಂಡ್ ಬಂದ್ಬಿಟ್ಟಿದ್ದ. ನೀನೇನ್ ಇದ್ದ ಜೊತೆಗೆ ಇದೆ ಬಿದ್ರಾಡ್ಕೊಂಡು ಆನೆ ಮುಂದಿರುವಂತ ಕೆಳಗೆ ಬಿಟ್ಬಿಟ್ಟಿದ್ರು ಚೆಂದಾಗಿರೋದು. ಬಿದ್ರಾಡ್ಕೊಂಡಲ್ಲ ಒದರಾಡ್ಬೇಕಾದದು, ಆಮೇಲೆ ಏನಾರು ಪ್ರಾಣಿ ಪಕ್ಷಿ ಏನಾರು ಅಮಿಕಂದಿದ್ರೆ. ಅಲ್ಲ ಕಂಜಯ್ಯಣ್ಣ, ನಾನು ಇರ್ನಿಲ್ಲ ಅಂತ ಅದೆಂಗ್ ಹೇಳ ನೀನು? ಅದೆಂಗ್ ಹೇಳ ಕಣ್ಣಾರೆ ಕಂಡ ಇದ್ದೆ ಅಂತ ಹೇಳ್ದಲ್ಲಪ್ಪ ನೀನು. ಬೆಳಗಾನ ಇರ್ನಿಲ್ಲ ಬಿಡು. ಅದ್ಯಾಕ ಹಂಗಂದೆ? ಜೀಮಂತವಾಗಿಲ್ವಾ ಕಾಣಿಸ್ತಿಲ್ವಾ ನೀನು? ಭದ್ರವಾದ ಮರ ಆನೆ ಏನು ಎರಡ್ ಆನೆ ಬಂದ್ ಗುದ್ದಿದ್ರು ಏನ್ ಅಳ್ಳಾಡ್ತಿತ್ತಿಲ್ಲ. ಅಷ್ಟೇ ಎತ್ತರದಾಗ ಕುಂತಿದ್ದೋ ಆನು ಬಂದಿತ್ತು ತಿಂಗಳು ಚಂದಾಗಿತ್ತು. ಒಂಟಿ ಸಲಗತ್ತಾರ ಅವು ಏನೋ ಬೋಡದ ಹೋಯ್ತದ. ಏನೋ ಬೆಳದಿಂಗಳಲ್ಲಿ ಕರಿಯಾನ ಬಿಳಿಯಾನ ಆಗ್ಬಿಟ್ಟಿತ್ತಪ್ಪ. ಕರ್ಗೆ ಕಾಣ್ತ, ಕರ್ಗೆ ಕಾಣ್ತಿತ್ತ ಬಿಡಪ್ಪ. ಕಾಣ್ತಲ್ಲ, ಎಷ್ಟು ಖುಷಿ ಆಯ್ತು ಗೊತ್ತೇ? ನಾನ್ ಕೇಳ್ದೆ ಅಣ್ಣ ಉಲಿ ಪಲಿ ಬರೋದಿಲ್ವೆ ಅಂತ. ಅದ್ ಯಾಕಪ್ಪ? ನೋಡಕ್ ಪುಣ್ಯ ಬೇಕು ಅಂದ್ರು ಅವ್ರು. ಉಲಿ ಕಾಣ್ಬೇಕನ್ಕ ಜೂನ್ ಅಲ್ಲಿ ಹೋಗಿ ಹುಲಿಯ ನೋಡ್ಕ ಬಿಡ್ಬೋದು. ಕಾಡ್ನಾಗ ನೋಡಿಯ ಹುಲಿನ? ಅಯ್ ಬಿಡಪ್ಪ, ನಮ್ ಕಣ್ಗಿನ್ನು ಬಿದ್ದಿಲ್ಲ ಕಣ ಅದು. ಹುಲಿ ಏನ್ ಹುಲಿ ಬಾಲು ಸಿಗಕ್ಕಿಲ್ಲ. ಹೆಜ್ಜೆ ಸಿಗೋದಿಲ್ಲ ಕಣ್ಬಿಡು. ಹೆಜ್ಜೆ ಸಿಕ್ತತೆ, ಸಿಕ್ತದ ಹೆಜ್ಜೆ ನೋಡಪ್ಪ. ಈಗ ಅಲ್ಲಿ ಅರಣ್ಯ ಇಲಾಖೆ ಒಳಗಡೆ ಓಡಾಡ್ತಾರಲ್ಲ ಏನು ಕೆಲ್ಸ ಮಾಡ್ಕೊಂಡು ಅವ್ರಿಗೆ ಸಿಕ್ತದ ಕಯ್ಯ? ಅಲ್ಲ ಅವ್ರು ತೋರಿಸ್ತಾರ, ತೋರಿಸ್ತಾರೆ. ಆಮೇಲೆ ಹೆಜ್ಜೆನಾಗೆ ಇದ್ ಹೆಣ್ಣುಲಿ ಇದ್ ಗಂಡುಲಿ ಅಂತ ಹೇಳ್ತಾರಕಪ್ಪ. ಮತ್ತೆ ಆನೆ ಹೆಜ್ಜೆ ಇಟ್ಟಿರೋ ಜಾಗ ಅದೇನಾದ್ರು ಹೆಜ್ಜೆ ಇಟ್ಬಿಟ್ರೆ ಅದ್ರ ಒಳಗಡೆ ಎಲ್ಲ ನೀರ್ ತುಂಬಿಕೊಂಡ್ಬಿಟ್ಟಿರ್ತದೆ. ಅವ್ರು ಹೇಳ್ತಾರೆ ಕಾಡೊಳಗಡೆ ಆನೆ ನಡೆದಾಡಿದ್ರೆ ಅದು ಕೂಡ ನೀರ್ನ ಸಂರಕ್ಷಣೆ ಮಾಡೋದೊಂದ್ ಜಾಗ ಬೀಳ್ತದಲ್ಲ. ಕುಳಿ ಸಣ್ಣ ಸಣ್ಣ ಹೆಂಗದೆ ಎಲ್ಲ ಬಿದ್ರಾಗಿದ್ದೆ ಅಲ್ವೇ ಬಿದ್ರ ಅಣ್ಣ. ಮೊನ್ನೆ ಮೈಸೂರ್ ಪೇಟನಾಗ ಒಂದ್ ಫಂಕ್ಷನ್ ಮಾಡಿದ್ರು, ಅದಕ್ಕೂ ಹೋಗಿದ್ದೆ. ಬಿದಿರಿನ ಬಗ್ಗೆ ಅಲ್ಲಿ ಯಾರೋ ಬಿದಿರಿನ ಬಗ್ಗೆ ಬೋಸಂದಾಕ್ ಮಾತಾಡಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು. ಅದೇನೋ ಬೊಂಬು ಮಿಷನ್ ಅಂತ ಅದಂತೆ. ಯಾವ್ದಪ್ಪ ಬೊಂಬು ಮಿಷನ್? ಅರಣ್ಯ ಇಲಾಖೆನಲ್ಲಿ ಹೋಗಿ ಕೇಳಿದ್ರೆ ಬ್ಯಾರ್ ಬೇರೆ ತರದ್ದು ಬಿದಿರಿನ ಸಸಿಯ ಕೊಟ್ಟಾರಂತೆ. ನಾವು ರೈತರುಗಳು ಹೋಗಿ ಅದ ತಂದು ನೆಟ್ಕೊಂಡ್ರು ಒಳ್ಳೇದು, ಬಹಳ ಒಳ್ಳೇದು ಕಯ್ಯ. ಈಗ ಆನೆ ಬತ್ತವೆ ಅಂತ ಎದರ್ಕೋಬಾರ್ದು. ಆನೆ ಏನು ಮಾಡೋದಿಲ್ಲ, ನಮ್ ಕಡೆಗೆಲ್ಲ ಆನೆ ಬರುದು ಇಲ್ಲ ಬಿಡು, ನಮ್ಗೆ ಅನುಕೂಲ ಆಯ್ತತೆ. ಅದಕ್ಕ ನಾನು ವಿಳಾಸವ ತಗೊಂಡಿದೀನಿ, ಮೂರು ಜನ ಹೋಗಿ ಬಿದಿರಿನ ಸಸಿಯ ತಗೊಂಡು ನಮ್ ಜಮೀನು ಒಂದ್ ಮೂಲಕ್ಕೆ ಹಾಕ್ಬಿಡಂಬಿಡು. ಅಲ್ಲಿ ಇದ್ರ ಕಾಲ್ವೇ ಇಲ್ವೇನಣ್ಣ? ಹಾಕಂಬಿಡಪ್ಪ, ಅದ್ರ ಪಕ್ಕ ಹಾಕ್ಬಿಡುಮ್ಮ. ಬಿದ್ರಕ್ಕಿ ಬಿದ್ರಕಳ್ಳ ಎಲ್ಲ ಮಾಡ್ಕೊಂಡು ತಿಂತೀನಿ. ಬಿದ್ರಕ್ಕಿ ಎಲ್ಲಿ ತಿಂದಿದ್ದೀವಿ? ಏನೋ ಹೇಳ್ತಾರಕವ್ವ ಅದು ಬಿದ್ರಕ್ಕಿ ಅವ್ವ. ಅದು 60 ವರ್ಷಕ್ಕೆ ಒಂದ್ಸರಿ ಬಿದ್ರು ಹೂವಾದಾಗ ಅಕ್ಕಿ ಆಯ್ತದೆ ಅಂತ. ಅದೇನೋ ಬರ ಬತ್ತದೆ ಅಂತ ಹೇಳ್ತಾರಲ್ಲಪ್ಪ ಜಯಣ್ಣ. ಬಂದ್ರು ಬರ ಅಂತ ಯಗಣಗಳಿರ್ತಾವಲ್ಲ ಕಾಡ್ನಾಗೆ, ಅವು ಕ್ವಿಂಟಾಲ್ ಗಟ್ಟಲೆ ಸಂಗ್ರಹ ಮಾಡ್ಕೊಂಡಿರ್ತಾವ ಬಿಲ್ದಾಗೆ. ಎಷ್ಟೋ ಜನ ಬಿಲ್ದ ಒಳಿ ಕೈ ಹಾಕ್ಬಿಟ್ಟು ಅಕ್ಕಿಯ ತಗೋಬರ್ತಾರೆ, ಅಕ್ಕಿ ಹಂಗೆ ಇರ್ತದೆ ಅಂತಾರೆ. ನಾನ್ ಕಳ್ಳೆ ಉಪ್ಪಿನಕಾಯಿ ತಿಂದಿದ್ದೀನಪ್ಪ, ಚೆನ್ನಾಗಿರ್ತೈತೆ ಕಳ್ಳೆ ಸಾರು ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತಾರಕಪ್ಪ. ನನಗ ಈಗ ಅದೇನೋ 15 ದಿನ ಹಿಂದೆ ಅದೇನ ತರಂಗಿಲ್ವಂತಲ್ಲಪ್ಪ ಊರೊಳಕ್ಕೆ ಕಾಡಿಂದ ಅದ ಏನ ಬಿದ್ರಕಳಿ ಮಾರ್ತಾ ಇರ್ತಾರಲ್ಲಣ್ಣ. ಕಾಡಿನ ತರಂಗಿಲ್ಲ, ನೀನ ಕಡಲೆಯ ಕುಯ್ದ್ಬಿಟ್ರೆ ಬತ್ತಿದ್ದಂಗೆ ಬಿದ್ರುವೆ ಸೈಡ್ನಾಗೆ ಅದು ಒಡ್ಕತಾ ಇರ್ತೈತೆ ಕೊಂಬ. ಅದು ಬೆಳೆದ್ರೆ ಅದು ಬಿದ್ರಾಯ್ತದೆ. ನೀನು ನಿನ್ ಜಮೀನಾಗ ನೆಟ್ಕೋಬಿಟ್ಟು ಬಿದ್ರಾವ ಅದನ್ನ ಬೇಕಾದ್ರೆ ಕಿತ್ಕೋಬಹುದು. ಕಾಡಿಂದ ಹೋಗಿ ತಕೊಂಬರ್ತೀನಿ ಬಿಟ್ಟಾರ ಹಂಗೆ ನಮ್ಮ ಬಿದಿರಿನ ದೊಣ್ಣೆನಾಗೆ ನಾಕ್ ಬಿಟ್ಬಿಡ್ತಾರೆ. ನಮ್ ಪಕ್ಕದಳ್ಳಿನಾಗ ಇವನಿಲ್ಲಪ್ಪ ಗಿರೀಸ, ಆ ಗಿರೀಸ ಇದ ತಂದಿದ್ದಂತೆ, ತಂದ್ಬಿಟ್ಟು ಅದೇನೋ ಸಾರ ಮಾಡ್ಕೊಂಡ್ ಬಂದಿದ್ದ. ಸಾರ ಮಾಡ್ಕೊಂಡು ಜೊತೆಗೇನ್ ತಂದಿದ್ದ ಗೊತ್ತಾ? ಅಕ್ಕಿ ರೊಟ್ಟಿ ತಂದಿದ್ದ. ಖಾರ ಖಾರವಾಗಿತ್ತು, ಹಸಿ ಮಳೆ ಜಿನ್ನಗ್ತಿತ್ತಲ್ಲ, ಅದಕ್ಕೆ 4 ರೊಟ್ಟಿ ತಿನ್ಬಿಟ್ಟಿ ನಾನು. ಹೇಳ್ತಾ ಬೋ ಚೆನ್ನಾಗಿತ್ತು. ಜ್ವರ ಬಂತೆ, ಅದಕ್ಕೆ ಜ್ವರ ಬಂದದ್ದು. ರೊಟ್ಟಿ ತಿಂದ್ರೆ ಜ್ವರ ಬಂದ? 4 ರೊಟ್ಟಿ ತಿಂದಲ್ಲ, ತಿಂದಿದ್ ನೋಡಿದವ್ರಿ ಜ್ವರ ಬರಬೇಕು. ಅಲ್ಲಕಯ್ಯ 4 ರೊಟ್ಟಿ ಅಂತಂದ್ರೆ ಏನೇನು ಅರ್ಹಣ ಗಾತ್ರ ಇದ್ದದ್ದು? ಮುದ್ರದ್ರೆ ಒಂದು ನಂಗೆ ಗೊತ್ತದೆ, ನೀವು ಊಟಕ್ಕಿಂತ ಮುಂಚೆ 4 ರೊಟ್ಟಿ ತಿಂದಿರ್ತೀಯ, ಆಮೇಲೆ ಊಟ ಮಾಡಿರ್ತೀಯ. ರೊಟ್ಟಿ ತಿಂದಿ ಊಟ ಮಾಡದೆ ಮಾಡದೆ ಅಂದ ಓಲಿ ಬಿಡು, ಓಲಿ ಬಿಡಪ್ಪ. ಈಗ ಮನೆ ಕಟ್ಟವ್ರಲ್ಲ ಮರದ ಮ್ಯಾಕೆ, ಏನ್ ಖುಷಿ ಆಯ್ತು ಗೊತ್ತಾ ನಂಗೆ ಮನೆಯ ನೋಡಿ. ಹಂಗೆ ಕಟ್ಟದೈತಲ್ಲ ಅದು ಒಳ್ಳೆ ಕೆಲಸ ಕಣ್ಣ. ನೋಡಪ್ಪ ಈಗ ಏನಾದ್ರೂ ಆಗ್ಲಿ ಕಟ್ಟಬೇಕು, ಕಡಿಬಾರ್ದು. ಹೌದು ಹೇಳು, ಕೆಡಬಾರ್ದು. ನೋಡಪ್ಪ ಹಿಂದೆ ಎಲ್ಲ ಗುಳ್ಳ ಕಟ್ಕೊತಿದ್ದು ಆಯ್ತಾ, ನಡೆದಾಡಕ್ಕೆ ನಮ್ಗೆ ಚಪ್ಪಲಿ ಹಾಕೊಂಡು ಇತ್ತೋ ಇರ್ನಿಲ್ವೋ ನಡ್ಕೊಂಡು ಹೋಯ್ತಿದ್ದು. ಪೆಟ್ರೋಲು ಇಲ್ಲ, ಡೀಸೆಲ್ಲು ಇಲ್ಲ, ಅದು ಇಲ್ಲ ಇದು ಇಲ್ಲ ಆಯ್ತಾ. ಬಹಳ ಸೊಗಸಾಗಿ ಇತ್ಕೊಂಡ್ ಜಯಣ್ಣ, 100 ಕಾಲ ಬಾಳರು. ಈಗ ಕಟ್ಟದು ಅಂದ್ರೆ ನಿಂಗೆ ಯಾರು ಗೆಪ್ತಿ ಆಯ್ತಾರೆ ಹೇಳು? ಏನ್ ಕಟ್ಟದಪ್ಪ, ಇದ್ರಲ್ಲಿ ಕಟ್ತಾರಲ್ಲ ಅದ ಹಂಗಲ್ಲ. ಕಟ್ಟದು ಅಂದ್ರೆ ಯಾರು ಗೆಪ್ತಿ ಬರ್ತಾರೆ? ನೀನ್ ಹೇಳು ಕಮ್ಮ. ಕಾರ್ಮಿಕರಲ್ವಪ್ಪ, ಕಾರ್ಮಿಕರು ಒಂದ್ ಸರಿ ಕಟ್ಟದಕ್ಕೆ ಪ್ಲಾನ್ ಗಿಲಾನು ಎಲ್ಲ ಮಾಡ್ತಾರಲ್ಲ ಅವ್ರು ಯಾರು? ಇಂಜಿನಿಯರ್ ಒಂದಂಗೆ ನನಗೆ ಇಸೇಶ್ವರಯ್ಯರ್ ನೆನಪಾಯ್ತಾರಕಯ್ಯ ಅಲ್ವಾ? ಏನ್ ಬೆಚ್ಚಿ ಬಿದ್ದಂಗೆ ಹೇಳ್ತಾ ಅವನು ಫಸ್ಟ್ ಅವ್ರೆ ಅಲ್ವಪ್ಪ ನೆಪ್ಪ ಆಗದ ನಮ್ಗೆ ಈ ಸ್ಕೂಲ್ ನಾಗ ಹೇಳಿಕೊಡ್ತೀನಿಲ್ವಾ ಇಸೇಶ್ವರಯ್ಯರ್ ಬಗ್ಗೆ ಹಾಡದಲ್ಲಪ್ಪ. ಯಾವ್ದು ಯಾವ್ದು ಹಾಡು ಬಂಗಾರದ ಮನಸ್ಸಲ್ಲಿ ಅದೇನ ಹಾಡು ಅದು ಆಗದು ಎಂದು ಕೈ ಕಟ್ಟಿ ಕುಳಿತಾರೆ. ಹೌದು ಅದೇನೋ ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದಾರೆ, ಕನ್ನಂಬಾಡಿಯ ಕಟ್ಟದಿದ್ದಾರೆ ಅಂತ ಚಂದ ಕೇಳ್ಕೊಂಡವಳೆ ಹಾಡ ಕಣ್ಪಾಠ ಮಾಡ್ಕೊಂಡ್ಬಿಟ್ಟಿ. ರೇಡಿಯೋ ನಾಗ ಬರ್ತಾ ಇರ್ತದೆ ಕಣ್ಣ. ನೀನು ಮಂಡ್ಯಕ್ಕೆ ಹೋಗ್ಬಿಡಪ್ಪ, ಏನಕ್ಕೆ ಹಳ್ಳಿನಾಗುವೆ? ಒಂದು ವಿಶ್ವೇಶ್ವರಯ್ಯನವ್ರದ್ದು, ಇನ್ನೊಂದು ನಾಲ್ವಡಿ ಕೃಷ್ಣರಾಜ. ಅದು ಕಟ್ಟಕ್ಕೆ ಅದೇನೋ ಹಣಕಾಸು ಇಲ್ದೇ ಇದ್ದಾಗ ಜಯಣ್ಣ ಮಹಾರಾಜರು ತಮ್ಮಲ್ಲಿದ್ದ ಇದೆಲ್ಲ ಅದೇನಪ್ಪ ಒಡವೆ ಅದೆಲ್ಲೋ ಅಡ ಇಟ್ಬಿಟ್ಟಿದ್ರಂತಲ್ಲಪ್ಪ ಅದು ಹೇಳ್ತಾರೆ. ನಾನು ಹೇಳೋದು ಒಂದೇ ಕಣ್ಣ, ಈಗ ಮಹಾರಾಜರಿಗಾಗ್ಲಿ ಈಶ್ವೇಶ್ವರಯ್ಯನವ್ರಿಗಾಗ್ಲಿ ಕನ್ನಂಬಾಡಿ ಕಟ್ಟೆ ಬೇಕಿತ್ತೆ. ಅವ್ರ ಬೇಕಿಲ್ಲ ಕಣ, ಬೇಕಿರ್ನಿಲ್ಲ. ಅವ್ರು ಯಾಕೆ ಕಟ್ಟಿದ್ರು? ಜನರಿಗೆ, ಜನರಿಗೆ ಅಂತಲ್ಲ ಕಣಣ್ಣು. ಅವರು ವಿಶ್ವೇಶ್ವರಯ್ಯನವರು ಅವತ್ತಿಂದ ಯೋಚನೆ ಮಾಡ್ತಿರ್ನಿಲ್ವಂತ, 200 ವರ್ಷ ಮುಂದಕ್ಕೆ ಯೋಚನೆ ಮಾಡೋರು ಅಂತ. ಇನ್ ಮುಂದಕ ಮೈಸೂರು ಪೇಟೆ ಎಷ್ಟು ಬೆಳಿಬಹುದು, ಮಂಡ್ಯ ಎಷ್ಟು ಬೆಳಿಬಹುದು, ಜನರಿಗೆ ಕುಡಿಯೋ ನೀರೇನು? ಈಗ ನೋಡೋವು ಬೆಂಗಳೂರಿನವ್ರಿಗೂ ಕನ್ನಂಬಾಡಿ ಕಟ್ಟೆಯಿಂದ ನೀರು, ಮೈಸೂರಿನವ್ರಿಗೂ ನೀರು, ಎಲ್ಲರಿಗೂ ಕುಡಿಯೋ ನೀರು, ರೈತರಿಗೆ ನೀರು. ಅದಕ್ಕ ವಿಶ್ವೇಶ್ವರಯ್ಯ ಕೆನಾಲ್ ಅಂತ ಹೆಸರು ಮಾಡಕ್ಬಿಟ್ಟು ನಾಲೆಯಿಂದ ನೀರ್ ಬಿಡುದಿಲ್ವೇ ಅಂದ್ರೆ ಅವತ್ತು ಜನ ಹಂಗಿದ್ರು, ಮುಂದಕ್ಕೆ ಯೋಚನೆ ಮಾಡೋರು. ಇವತ್ತು ನಾವ್ ಹೆಂಗಿದ್ದೀವಿ ಅಂತಂದ್ರೆ ಬರೀ ನಮ್ದಷ್ಟೇ ಯೋಚನೆ ಮಾಡೋದಷ್ಟೇ. ಬಿದ್ರು ನೆಡು ಅಂತಂದ್ರೆ ಅದೇ ಹಾಕ್ಬೇಕು, ನನಗ್ ಸಿಗ್ತದ ಅಂತ ಕೇಳ್ತಾರೆ. ಯಾವ್ದು ಹಣ್ಣಿನ ಗಿಡ ನೆಡು ಅಂದ್ರೆ ನಾನ್ ತಿಂದಿನ ಅಂತ ಕೇಳ್ತಾರೆ. ಹಂಗೆ ಅವತ್ತಿನ ದಿವಸ ಅವ್ರು ಇದನ್ನೆಲ್ಲ ಮಾಡ್ಲಿಲ್ಲ ಅಂದಿದ್ರಣ ನಾವ್ ಇವತ್ ಬದುಕಕ್ಕಾಯ್ತಿತ್ತೆ. ಏನು ಮಾಡಕ್ ಆಗೋದಿಲ್ಲ ಕಣ್ಬಿಡು. ಈಗ ಜನ ಒಂಥರ ಅದೇನೋ ಹೇಳ್ತಾರಲ್ಲಪ್ಪ ವಿಚಿತ್ರವಾಗಿ ಯೋಚನೆ ಮಾಡ್ತಾವ್ರೆ ಕಣ. ಇವತ್ತು ಅವ್ರದ್ದು ಜನ್ಮದಿನ ವಿಶ್ವೇಶ್ವರಯ್ಯನವ್ರದ್ದು, ಅದಕ್ಕ ಇಂಜಿನಿಯರ್ಗಳದ್ದು ಡೇ ಅಂತ ಮಾಡ್ತಾರಂತೆ. ಅದೇನೋ ಫಂಕ್ಷನ್ ಎಲ್ಲ ಮಾಡ್ತಾರಲ್ವ ಜಯಣ್ಣ? ಎಲ್ಲ ಕಡೆ ಮಾಡ್ತಾರೆ, ಇಂಜಿನಿಯರ್ಗಳ ಸನ್ಮಾನ ಮಾಡ್ತಾರೆ. ಬಹಳ ಒಳ್ಳೇದಕ್ಕಪ್ಪ, ಮಾಡ್ಲಿ ಮಾಡ್ಲಿ. ಪ್ರಪಂಚದಾಗೆ ಚಂದಾಗಿ ಈಗ ಅಣೆಕಟ್ಟು ಕಟ್ಟದಿರ್ಬೋದು, ರಸ್ತೆಗಳ ಮಾಡೋದಿರ್ಬೋದು, ಆಮೇಲೆ ಏನೇ ಆಗ್ಲಿ ಕಣಪ್ಪ ಮನೆ ಕಟ್ಟದಿರ್ಬೋದು. ಈಗ ನೀನೇ ಕಟ್ಕತಿಯ ನಿನ್ ಮನೆಯ ಅಂದ್ರೆ ನೀನೇ ಇಂಜಿನಿಯರ್. ಹೌದು ಅಲ್ಲಕಯ್ಯ, ಹಿಂದೆ ಎಲ್ಲ ನಾವು ಇದು ತಟ್ಕೆ ಗಿಟ್ಕೆ ಕಟ್ಕೊಳಗ ಮಣ್ಣನ್ ಗೋಡೆ ಕಟ್ಕೊಳಗ ಯಾವ ಇಂಜಿನಿಯರ್ ಬಂದು ಹೇಳ್ತೀರ? ಹೆಂಗಂದ್ರ ಕಟ್ಕೋತಾ ಇದ್ದ ಬಿಡು, ಸುಮ್ನೆ ಇಲ್ಲ ಚೆನ್ನಾಗೇ ಇತ್ತು ಕಣ. ಅವಾಗ ಹಂಗೆಲ್ಲ ಆಗಕ್ಕಿಲ್ಲ, ಈಗೆಲ್ಲ ಸರಿಯಾಗ್ಬೇಕು. ಮನೆ ಅಂದ್ರೆ ಮನೆ ಮೇಲೆ ಮನೆ ಕಟ್ಟಬೇಕು, ಆಮೇಲೆ ಅದಕ್ಕೆ ಫೌಂಡೇಶನ್ ಹಾಕ್ಬೇಕು, ಆಮೇಲೆ ಒಳ್ಳೆ ಪ್ಲಾನ್ ಮಾಡ್ಬೇಕು. ಅಣ್ಣ ಮನೆಯ ಬಿಡು, ಈಗ ಅಣೆಕಟ್ಟೆ ನೋಡಿದ್ಯಾ, ಬ್ರಿಡ್ಜ್ ನೋಡಿದ್ಯಾಪ್ಪ, ಈಗ ಹೆಂಗ ಮ್ಯಾಲಿಂದ ತೂಗ ಬ್ರಿಡ್ಜ್ ಗಳೆಲ್ಲ ಬಂದ್ಬಿಟ್ಟು ಕೆಳಗೆ ಏನು ಇರುದಿಲ್ಲ. ಹೌದು, ಪ್ಲೈ ಓವರ್, ಪ್ಲೈ ಪ್ಲೈ ಪ್ಲೈ, ಅದು ಸರಿ ಕಣ್ಣಣ್ಣ, ಕೆಳಗಿಂದ ಒಂದ್ ಕಂಬ ಕೊಟ್ಟಿರ್ತಾರೆ, ಆದ್ರೆ ಬರೀ ಮ್ಯಾಲಿಂದ ನೇತಾಕಿರ್ತಾರೆ. ಬ್ರಿಡ್ಜ್ ನೋಡಿದ್ಯಾ ಆಕಾಶದಾಗೆ ಕಣ್ಣು, ಈ ತುದಿಗೊಂದು ಆ ತುದಿಗೊಂದು ಕಂಬ ಕಟ್ಟಿ ಮ್ಯಾಲಿಂದ ಇಳಿ ಬಿಟ್ಬಿಟ್ಟಿರ್ತಾರೆ. ಅದ ಏನೋ ಕರಿತಾರಕಪ್ಪ, ನಂಗೂ ಒಂದ್ ಮರ್ತ ಹೋಗದೆ ನೇತಾಡೋದು ಅನ್ನಕ್ಕೆ. ಇಂಗ್ಲಿಷ್ ನಾಗ ಏನವ ನೇತಾಡೋದು, ಯಾಂಗಿಂಗು ಅದೇ, ಯಾಂಗ್ ಮಾಡ್ಕೊಳ್ಳೋದು ಅಲ್ಲಕ್ಕ, ಯಾಂಗಿಂಗು ಅಂದ್ರೆ ಯಾಂಗ್ ಮಾಡ್ಕೊಂಡ್ಬಿಟ್ಟ ಅಂತಾರಲ್ಲ, ಮನ್ಸಕ್ ಬರೀ ಹಂಗೆ ಅದೇನೋ ಯಾಂಗೋ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರಲ್ಲ, ಮಾತಾಡೋದು ಅಂತ ಕಣ್ಣಣ್ಣ, ಮಾತಾಡೋದು ಯಾಂಗಿಂಗು. ಎಣ್ಣೆ ಐಕ್ಳು ಕಿವಿಗೆಲ್ಲ ಹಾಕೊಂಡಿರೋದಿಲ್ವೇ ಇಲ್ವೇನವ್ವ, ಹಾಕೋತಾರೆ ಕಣ್ಣಣ್ಣ, ಅದಕ್ಕೂ ಅಂತ ಅಲ್ಲೇ ನೋಡ್ದ ಅಲ್ಲ, ನಮ್ ಜುಮ್ಕಿ ಅಂತಿದ್ದ, ಜುಮ್ಕಿ ಬೇರೆ ಕಣ್ಣಣ್ಣ, ಯಾಂಗಿಂಗ್ಸ್ ಬೇರೆ. ಸರಿ ಬಿಡವ, ನಮ್ ಕಿಮಿಗ್ ಹಾಕೊಳ್ಳೋದೆಲ್ಲ ಜುಮ್ಕಿ ಅನ್ಕೊಂಡೆ ಅನ್ಕೊತಿದ್ದ ಕಣ. ನೀನು ಅತ್ತಡ್ಕ ವಾಲೆ ಹಾಕ ಬೇಡ ಅನ್ನೋದಿಲ್ಲ, ಆದ್ರೆ ಹೇಳೋದೇನು ಅಂದ್ರೆ ಇವತ್ತು ತಾಂತ್ರಿಕವಾಗಿ ಏಟು ಮುಂದುವರೆದ ದೇಶ ಅಂದ್ರೆ, ಈಗ ನೋಡಪ್ಪ ಸ್ವಯಂತ ಹೋಯ್ತಾವಲ್ಲ ಏನ ಹೆದ್ದಾರಿ ಮಾಡೋರಲ್ಲ, ಹೆಂಗೋಯ್ತವ ಗೊತ್ತಾ, ಕಾರ್ಗಳು ಸೊರ್ರೋ ಬರ್ರೋ ಅಂತ ಇಲ್ಲಿ ಕಾಣ್ತಂಗ ಅಲ್ಲೇ ಮುಂದೆ ಬರ್ರೋ ತೊಟ್ಟೋಗಿರ್ತದ ಅಂತ ಹೆದ್ದಾರಿಗಳು ಕಟ್ಟವ್ರೆ. ಆಮ್ಯಾಕೆ ದೇಶಾನೆ ಎಮ್ಮೆ ಪಡೋ ಅಂತ ಬೇಕಾದಷ್ಟು ಬಿಲ್ಡಿಂಗ್ ಗಳು ಕಟ್ಬಿಟ್ಟವ್ರು, ಕುತ್ತಿಗೆ ನೋಡಿದ್ರು ಕವ ತುದಿಯ ನೋಡಕ್ ಆಗುದಿಲ್ಲ, ಅಷ್ಟ ಎತ್ತರ ಕಟ್ಟಿರ್ತ. ಅದೇನೋ ಹೇಳ್ತಾರಪ್ಪ, ಅದೇನೋ ಪೇಪರ್ ನಾಗೆಲ್ಲ ಗಗನ ಚುಂಬಿ ಕಟ್ಟಡ ಅಂತ ಮನ, ಅದೇನೋ ಹೇಳ್ತಾರಲ್ಲ. ಆಮ್ಯಾಕೆ ಭೂಮಿ ಅಣ ಅದ್ರುದ್ರು ಅಳ್ಳಾಡಿದ್ರು ಅವು ಬಿಡುದಿಲ್ವಂತೆ, ಹಂಗ್ ಕಟ್ಟಿರ್ತಾರಂತ. ಈಗ ಮುಂಚೆ ಎಲ್ಲ ದಬಕ್ಕನ್ ಕುಸ್ಕೊಬಿಡವು, ಅಳ್ಳಾಡಿದ್ರು ಸಾಕು ಕಸ್ಕತ್ತದ್ರಿ ಅದೇ, ಈಗಿಲ್ಲ ಹಂಗೆ. ಏನ ಪುಣೆ ತುಂಬ್ರು ಬಿಡವ, ಎಲ್ಲಾರು ಕಟ್ತಾರೆ ಮಾಡ್ತಾರೆ, ತಂಪು ಹೊತ್ತ ನೆಕ್ಕಬೇಕು. ಮಾತ್ಮೂರ್ನೆಲ್ಲ ತಂಪು ಹೊತ್ತ ನೆನಬೇಕು ಬಿಡು. ನೀನ್ ಅದೇನೋ ಹೇಳ್ದಲ್ಲ ಆಕಾಶದ ಇದು ಅಂತ ಹೇಳಿ ನಮ್ಮೆಲ್ಲ ತಟ್ಕ ಮನೆ ಕಟ್ಕೊತಿದ್ದೋ, ಗುಳ್ಳು ಕಟ್ಕೊತಿದ್ದೋ, ಗರಿ ಪರಿ ಬಳಸ್ಕೊಂಡು ಏನೋ ಮನೆ ಕಟ್ಕೊತಿದ್ದೋ. ಈ ಅದೇನಪ್ಪ ಅದೇನ ಹೇಳ್ತೀವಲ್ಲ, ಆಕಾಶಕ್ಕೇನೋ ಹೇಳ್ದಲ್ಲ ನೀನು, ಏನ ಕೊಂಡಿಯ ಹಂಗಲ್ಲಪ್ಪ ಅದೆಲ್ಲ ಅದೇಕಯ್ಯ, ನಾ ಅದನ್ನೇ ಹೇಳಕ್ ಹೊಂಟಿವ್ನಿ. ಯಾಕ ಒಳ್ಳೆ ಗೋದಮುಂತಾರ ಅಲ್ಲಲ್ಲ ಕೊಟ್ಟೆ ಹಂಗಲ್ಲ ಹೇಳು ಈಗ, ಅದಕ್ಕೆ ಯಾಕಪ್ಪ ಚೆನ್ನಾಗಿರ್ತಿತ್ತು ನಮ್ಮ ಏನಪ್ಪ ಸುತ್ತಮುತ್ತ ಇರೋದಕ್ಕೆ ಏನಂತಾರಪ್ಪ ವಾತಾವರಣ ಅಂತಾರಪ್ಪ, ಅದ ಮನೆ ಸುತ್ತಮುತ್ತ. ಈಗ ತೇರು ದೇವಸ್ಥಾನದ ಸುತ್ತ ತಿರುಗಬೇಕು ಅಂದ್ರೆ ಏನ್ ಕೊಡ್ಬೇಕು ಹೇಳು, ಏನ್ ಹೇಳು ಗೋದಮ. ಮತ್ತೆ ಆ ಚಕ್ರಕ್ಕೆ ಕೊಡ್ತಾರ ನೋಡಿದೇನವ, ಅದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಇಲ್ಲ ಅಂದ್ರೆ ತೇರು ಯಕಡಿಕೋ ಹೋಯ್ತಿರ್ತತೆ. ಇಟ್ಕಂಡ ಆಕಾಶ ಅಂದಾಗ ಏನ್ ಹೇಳ್ತಾ ಇದಿ ಅಂತ ನಂಗೆ ಅರ್ಥ ಆಗದೆ ಇದ್ದದ, ಅದು ಗೊತ್ತಾಯ್ತ ಕಣ. ಈಗ ನೋಡಪ್ಪ ಈಗ ಬಿಡು, ಅದ ಚುಟ್ಕಾಗಿ ಹೇಳ್ಬಿಡ್ತೀನಿ, ಅದೇ ಈಗ ನಾವು ಮಳೆಗೆ ಹೊರಗಡೆ ಹೋದ್ರೆ ಕೈನಾಗ ಏನ್ ಇಟ್ಕೋತೀವ, ಬಿಸಿಲಿಗೆ ಹೋದ್ರೆ ಏನ್ ಇಟ್ಕೋತೀವಿ, ಹಂಗೆ ಇಡೀ ಭೂಮಿಗೆ ಒಂದ್ ಛತ್ರಿ ಅದೇ. ಅದೇನ್ ಹೇಳ್ ನೋಡಮ್ಮ, ಹೇಳಣ್ಣ ಅಲ್ಲ ಹೇಳು, ಅದೇನೋ ಓದ್ತಿದ್ದೀರಪ್ಪ ನೆಪ್ಪ, ಓಜೋನು ಓದ್ಕೊಂಡಿದ್ದಿ ಕಣ್ ಮೊನ್ನೆ ಹೇಳು, ಅದು ಇಡೀ ಭೂಮಿನೇ ಸಂರಕ್ಷಣೆ ಮಾಡ್ತಾ ಅದಂತೆ. ಯಾರು ಛತ್ರಿ ಹಿಡ್ದಿಲ್ಲ ಮತ್ ಯಾರು ಹಿಡ್ದಾರೆ ಅಂತ ಕೇಳ್ಬೇಡ. ಆಕಾಶದಾಗೆ ಅದು ಒಂದು ದಪ್ಪ ಪದರವಾಗಿ ಈ ಸೂರ್ಯನಿಂದ ಎಂತೆಂತದೋ ಕಿರಣಗಳು ಬರ್ತಾವಂತೆ, ಚರ್ಮ ಸುಟ್ಟು ಬಿಡ್ತದಂತೆ, ಏನೇನೋ ಮಾಡಾಗ್ತದಂತೆ. ಫಿಲ್ಟರ್ ತರ ಅಲ್ವಪ್ಪ ಅದು, ಫಿಲ್ಟರ್ ಫಿಲ್ಟರ್ ಅಂತಾರಲ್ಲ, ಕೆಟ್ಟದೆಲ್ಲ ಹೀರ್ಕೊಂಡು ಒಳ್ಳೇದ್ ಮಾತ್ರ ನಮಗ್ ಕೊಡ್ತಾರೆ. ಅದನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತ. ಅದು ಏನಾಗ್ಬಿಟ್ಟದಂತೆ, ಈ ಫ್ರಿಜ್ಜ ಬಳಸೋದ್ರಿಂದ, ಆಮೇಲೆ ಬ್ಯಾರೆ ಬೇರೆ ಅನಿಲಗಳು ಕಾರ್ಖಾನೆಯಿಂದ ಹೊರಗ್ ಬರ್ತಾವಲ್ಲ, ಅದರಿಂದ ಅವು ತೂತಾಯ್ತಾವಂತೆ. ನಾನು ಅದನ್ನೇ ಹೇಳಕ್ ಹೊಂಟಿದ್ದು ಕಯ್ಯ, ಹೇಳಪ್ಪ ಹೇಳಕ್ಕು ಹೇಳ್ಬಿಟ್ಟಿಲ್ಲ ನಾನು, ಇನ್ ಮುಂದಕ್ಕೆ ಏನ ಹೇಳಿ ಹೇಳು ಇರ್ಲಿ, ಬೇಡ ಕಣ್ ಮುಂದಕ್ಕೆ ನೀನೇ ಹೇಳು. ಅಲ್ಲ ಆ ತೂತ ಮುಚ್ಚಬೇಕು ಅಂದ್ರೆ ಪರಿಸರ ಮಾಲಿನ್ಯವ ಕಡಿಮೆ ಮಾಡ್ಬೇಕಂತೆ. ಏನಪ್ಪ ಯಪ್ಪವ್ ಹೇಳಪ್ಪ, ಅದಕ್ಕ ಒಸಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು, ಗಿಡ ಮರ ನೆಡ್ಬೇಕು, ಆಮೇಲೆ ಮನೆನಾಗೆ ಓಜೋನ್ ಪದರ ತೂತ್ ಮಾಡೋ ಅಂತ ಅನಿಲನ ಉತ್ಪಾದನೆ ಮಾಡಬಾರ್ದು, ಹಂಗೆ ಎಚ್ಚರಿಕೆಯಾಗಿ ಇರ್ಬೇಕಪ್ಪ ಅಷ್ಟೇ. ಫ್ರಿಜ್ ಬಳಸಬಾರ್ದು ಅಂತ ನಮ್ಮ ಹಳ್ಳಿ ದಿಕ್ಕ ಎಷ್ಟು ಜನ ಪಿಜ್ಜಾ ಇಟ್ಕೊಂಡಿದ್ದಾರೆ, ನಮ್ಮ ಮನೆಗಳಿಗೆ ಇಲ್ಲ ಆಯ್ತಾ, ಕಮಲಕ್ ಮಡಿಕೊಂಡವಳೆ ಮತ್ತೆ ನಮ್ಗ ಕೊಡೋದಿಲ್ವ ವಾರ ವಾರ. ನೀನು ಬೇಸಿಗೆ ಹೋದಾಗ ತಂಪಾಗಿರ ತಕಬಂತಿಯಲ್ಲ ಅದಕ್ಕಾರ ಮಡಿಕೋಬೇಕಲ್ವೇ. ಯವೋ ನಾನೊಬ್ಳು ಇಟ್ಕೊಬಿಟ್ರೆ ಆಯ್ತದೆ ಅಂತಲ್ಲ, ನಮ್ಮ ಮನಸ್ನಾಗ ಇರ್ಬೇಕಷ್ಟೇನೆ. ಅಂದ್ರೆ ಕನಿಷ್ಠ ಅಗತ್ಯದಲ್ಲಿ ಬದುಕಬೇಕು ವಿಚಾರ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪ ತಕಂಬ ಅಂತಂದ್ರೆ ಇಮ್ಮ ಆ ತರಕ್ಕೆ 5 ರೂಪಾಯಿ ಕೊತ್ತಂಬರಿ ಸೊಪ್ಪು 5 ಕಿಲೋಮೀಟರ್ಗೆ ಹೋಗೋದು ತರಕ್ಕೆ. ಪಕ್ಕದ ಮನೆಯೆಲ್ಲ ಹೋಯ್ ತರ್ಕವ ಅದು ಹೆಂಡತಿಯ ಕರ್ಕೊಂಡು ಅದು ಹಾಕಬೇಕವ. ಮತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಊರಲ್ಲಿ ಕಿರಾಣಿ ಅಂಗಡಿದಲ್ಲೇ ಸಿಗೋದಿಲ್ವಪ್ಪ. ಕೊತ್ತಂಬರಿ ಸೊಪ್ಪು ಅಂದಾಗ ಗೆಪ್ತಿ ಬಂತು ಹೇಳಪ್ಪ. ಯಾವ ಮಳ್ಮೋಡ ಆಗದೆ ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಕಾಫಿ ಟೀ ಬೇಡ ಕಷಾಯ ಮಾಡ್ಕೊಬಿಡು ಆಯ್ತಾ. ಏನ್ ಗಸಗಸ ಅಂತಿದ್ದಪ್ಪ ನಿನ್ಗೆ ಗಂಟ್ಲು. ಅಯ್ಯೋ ಅಣ್ಣ ಏನಾಯ್ತು ಗೊತ್ತಾ, ಇವನು ಮೊನ್ನೆ ದಿನ ಬೇಡ ಅಂದ್ರು ಅದೇನು ಐಸ್ ಕ್ಯಾಂಡಿತ್ತ ಅನ್ಬಿಟ್ಟ ತಿಂದ್ಬಿಟ್ನ ಜ್ವರ ಬಂದ್ ಮಲಗ್ಬಿಟ್ಟೆ. ಇನ್ನು ಕೆಮ್ಮೆ ಹೋಗಿಲ್ಲ ನೋಡು. ಕಷಾಯ ಬೇಕು. ನೀನು ನಮ್ಗೆ ಒಂದೊಂದು ಲೋಟವ ಕೊಟ್ಬಿಟ್ಟು ನೀನು 7 ಲೋಟವ ಕುಡ್ಕೊಂಡ್ಬಿಡ ಅಂತ ಹೋಗ ಅದ್ ಮಾಡ್ಕೊಂಡ್ ಹೋಗವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 16 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸುಸ್ಥಿರ ಹೈನುಗಾರಿಕೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹದೇವಯ್ಯ ಅವರೊಂದಿಗೆ ಸಂದರ್ಶನ. ಉಸ್ಮಾನಾಬಾದಿ ಗೋಟ್ ಅಂತ, ಅದು ಸಹ ಮಹಾರಾಷ್ಟ್ರದ್ದು. ಅದರ ವಿಶೇಷತೆ ಏನಂತ ಅಂದರೆ ನಮ್ಮ ಲೋಕಲ್ ಗೋಟಲ್ಲಿ ಎಷ್ಟು ಒಂದು ಟೇಸ್ಟ್ ಇದೆಯೋ ಅದೇ ರೀತಿ ಅದು ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಈಗ ತಗೊಂಡೋಗಿ ಅದನ್ನು ಉಪಯೋಗಿಸಿದವರು ಹೇಳ್ತಾ ಇದ್ದಾರೆ. ಅದು ಚೆನ್ನಾಗಿದೆ, ವಿಶಿಷ್ಟವಾದ ತಳಿ, ಹಾಗಾಗಿ ನಾವು ತಗೊಂಬಂದು ಸಾಕ್ತಾ ಇದ್ದೀವಿ. ಉಸ್ಮಾನಾಬಾದಿ ಗೋಟ್ ಅಲ್ವಾ ಅದು, ಈ ಸ್ಟಾಲ್ ಫೆಡ್ ಫೀಡಿಂಗ್ ಅಂತಾರಲ್ಲ ಅದಕ್ಕೂ ಸೂಕ್ತವಾಗಿದೆಯಾ? ಅದಕ್ಕೂ ಸೂಕ್ತವಾಗಿದೆ. ನಾವು ಸ್ಟಾಲ್ ಫೀಡಿಂಗನ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಹೊರಗಡೆ ಬಿಟ್ಟು ಫೀಲ್ಡ್ ಗ್ರೇಜಿಂಗಲ್ಲೇ ನಾವು ಸಾಕ್ತಾ ಇದ್ದೀವಿ. ಸೆಪ್ಟೆಂಬರ್ 17 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಈ ರೋಗ ಹರಡುವಿಕೆಗೆ ಏನಪ್ಪ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಇದು ನಾನು ಹೇಳ್ದಂಗೆ ಮಳೆಗಾಲದಲ್ಲಿ ಹೆಚ್ಚು ಈ ರೋಗಗಳು ಕಂಡು ಬರ್ತವೆ. ಮತ್ತು ಈ ರೋಗ ಗಾಳಿ ಮುಖಾಂತರ ಹರಡುತ್ತೆ, ಮತ್ತು ಈ ಮಳೆಯ ನೀರಿನಿಂದ ಮುಖಾಂತರ ಮಳೆ ಹನಿಗಳ ಮುಖಾಂತರ ಕೂಡ ಈ ರೋಗ ಹರಡುತ್ತೆ. ನಾವು ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂತಂದರೆ ವಾಹನಗಳನ್ನು ಬಳಸ್ತೀವಿ, ಆದರೆ ಈ ರೋಗ ಕಾಡುಗಳು ಕಣ್ಣಿಗೂ ಕಾಣಿಸೋದಿಲ್ಲ ಮತ್ತು ಯಾವುದೇ ವಾಹನವನ್ನು ಬಳಸೋದಿಲ್ಲ, ಗಾಳಿ ಮುಖಾಂತರ ಹರಡ್ತವೆ. ಇದು ಕೊನೆಡಿಯಾ ಅಂತ ಹೇಳ್ತೀವಿ ನಾವು, ಹೇಗೆ ಬೀಜಗಳು ಅಂತ ಹೇಳ್ತೀವಲ್ಲ ಹಾಗೆ ಈ ಶಿಲೀಂಧ್ರದಲ್ಲಿ ಕೊನೆಡಿಯಾ ಅಂತ ಇರ್ತವೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾಣುಗಳು ಇವು ಕೊನೆಡಿಯಾಗಳು ಗಾಳಿಯಲ್ಲಿ ಹರಡಿ ಒಂದು ತೋಟದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಮತ್ತೊಂದು ತೋಟಕ್ಕೆ ಇದು ಹರಡ್ತಾ ಹೋಗುತ್ತೆ. 18 ಬುಧವಾರ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಬೆಳೆ ರೋಗ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ರವೀಂದ್ರ ಅವರೊಂದಿಗೆ ಮಾತುಕತೆ. ಹೂ ಬಿಡುವ ಹಂತದಲ್ಲೂ ಕೂಡ ನಾವು ಈ ಬೆಂಕಿ ರೋಗದ ಬಾಧೆಯನ್ನು ನಾವು ನೋಡ್ಬೋದು. ಅಲ್ಲಿ ಈ ಒಂದು ರೋಗಾಣುವಿನ ಒಂದು ಬಾಧೆ ಇಲುಕುಗಳ ಮೇಲೆ, ಅಂದರೆ ಬಂದಂಥ ಹಿಲುಕುಗಳ ಮೇಲೆ ಸೋಂಕು ತಗಲದಾಗ ಅಲ್ಲೂ ಕೂಡ ಈ ಇದರ ಒಂದು ಬಾಧೆಯನ್ನು ನಾವು ನೋಡ್ಬೋದು. ಈಗ ನಾವು ಸಸಿ ಮಡಿಗೆ ಬಂದಾಗ ಎಕರೆಗೆ ಒಂದು 5 ಕೆಜಿ ಒಂದು ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳ್ತೇವೆ. ರೈತರು ಕೆಲವೊಮ್ಮೆ ಏನಾಗುತ್ತೆ, ಅತಿ ಹೆಚ್ಚಾದ ಒಂದು ಬಿತ್ತನೆ ಬೀಜವನ್ನು ಬಳಕೆ ಮಾಡಿ ಅದನ್ನು ಸಸಿ ಮಡಿ ಮಾಡಿದ್ದೆ, ಅದರಲ್ಲಿ ಒತ್ತಾದ ಒಂದು ಸಸಿಗಳಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಅದಕ್ಕೆ ಪೂರಕವಾದ ಒಂದು ರೋಗಾಣುಗೆ ಪೂರಕವಾದ ಒಂದು ವಾತಾವರಣ ಸಿಕ್ಕಿ ಅದು ಅದರ ಒಂದು ಬಾಧೆಯನ್ನು ಎಲೆಗಳ ಮೇಲೆ ಮಾಡುತ್ತೆ ಸಸಿ ಮಡಿಲಿ. 19ನೇ ತಾರೀಖು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮವಿದೆ. ವಿಷಯ: ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ನೇರ ಮಾರಾಟ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಬಿವಿ ಹರ್ಷಿತ, ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಹಾಗೂ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಪುಷ್ಪಾದೇವಿ. ಸೆಪ್ಟೆಂಬರ್ 20 ಶುಕ್ರವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಕೃಷಿಕ ದಂಪತಿ ಬಿ ರಾಧಾಕೃಷ್ಣ ಮತ್ತು ಬಿ ಸಂಧ್ಯಾರಾಣಿ. ನನಗೆ ವ್ಯವಸಾಯ ಅಂದರೆ ಇಷ್ಟ, ಬೆಂಗಳೂರಲ್ಲೇ ನಾನು ಇರ್ಬೋದು ಸರ್, ಆದರೆ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತದಿರು ಕೊಟ್ಟಿದ್ದರು ಸರ್, ತುಂಬ ಆಸ್ತಿ ಕೊಟ್ಟಿದ್ದಾರೆ ನಮಗೆ. ನಮ್ಮಪ್ಪವ್ರು ನಮಗೇನು ಒಂದು 5 ಪೈಸದ ಆಸ್ತಿಯನ್ನು ಉಳಿಸಿಲ್ಲ ಸರ್, ಅಂದರೆ ಅವ್ರು ಉಳಿಸಿಲ್ಲ ಅಂತ ನನಗೆ ಬೇಜಾರಿಲ್ಲ, ಅವ್ರು ಉಳಿಸದಾ ಇದ್ದಿದ್ದಕ್ಕೆ ನಾವು ಕಷ್ಟ ಬಿದ್ದು ಇವತ್ತು ನಿಮ್ಮ ಹತ್ರ ಬಂದು ಕುಂತ್ಕೊಳ್ಳೋ ಅಷ್ಟು ಶಕ್ತಿ ಬಂದಿದೆ. ಆದರೆ ಆವತ್ತು ಅವರೇ ಕೊಟ್ಟಿದ್ರೆ ನಾನು ಅದೇ ವಿಲೇಜ್ನಲ್ಲಿದ್ದು ಆ 2 ಎಕರೆನೋ 3 ಎಕರೆನೋ ಅವ್ರು ಏನು ಕೊಟ್ಟಿರ್ತಾರೋ 5 ಎಕರೆನೋ ಅದು ಮಾಡ್ಕೊಂತ ಒಂದು 2 ಎಮ್ಮೆ ಕಟ್ಕೊಂಡು ಅಲ್ಲೇ ಇರ್ತಾ ಇದ್ದೆ. ಇವತ್ತು ನಾನು ದೇಶ ಎಲ್ಲ ಕಡೆ ಕೆಲಸ ಮಾಡಿ ಬಂದು ಇವತ್ತು ರಿಟೈರ್ಮೆಂಟ್ ಲೈಫಲ್ಲಿ ಒಂದು 10 ವರ್ಷನಾರೆ ನಾನು ವ್ಯವಸಾಯ ಮಾಡಲೇಬೇಕು ಅನ್ನೋ ಉದ್ದೇಶ ಇತ್ತು. ಸೆಪ್ಟೆಂಬರ್ 21 ಶನಿವಾರ ಸುಸ್ಥಿರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು KR ಪೇಟೆ ತಾಲೂಕು ಮಡುವಿನ ಕೋಡಿ ಅಂಚೆ ಹೊಸಕೋಟೆ ಗ್ರಾಮದ ಲಕ್ಷ್ಮೀ ಅವರೊಂದಿಗೆ ಸಂದರ್ಶನ. ಅವಾಗೆಲ್ಲ ನಮಗೂ ಸ್ವಲ್ಪ ಹರ್ಷ ಇತ್ತು, ಕೆಲಸ ಇನ್ ಟೈಮಿಗೆ ಮಾಡ್ತಾ ಇದ್ವಿ, ಇವಾಗ ನಮಗೂ ವಯಸ್ಸಾದಂಗೆ ಸುಲಭವಾದ ಮಾರ್ಗಗಳನ್ನ ನಾವು ನೋಡ್ಕೋಬೇಕು, ಆಮೇಲೆ ಒಂದನ್ನೇ ಇದು ವರ್ಷ ಆಗ್ಬೋದು, ಈ ಕಬ್ಬು ಫ್ಯಾಕ್ಟ್ರಿಯವ್ರು ಪರ್ಮಿಂಟ್ ಕೊಡೋ ಟೈಮಲ್ಲಿ 1.5 ವರ್ಷ ಆಗ್ಬೋದು, ಅಷ್ಟಲ್ಲಿ ತನಕ ಕಾಯಬೇಕು ರೈತರು, ಅಷ್ಟೂ ಕಾದು ಎಲ್ಲನೂ ಇದು ಮಾಡಲಿಕ್ಕೆ ಆಗಲ್ಲ ಸರ್. ಅದರಿಂದ ರೈತರು ಅಂದಮೇಲೆ ಒಂದು 4-5 ಕಡೆ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು, ಅದರಿಂದ ನಾನು ಕಬ್ಬನ್ನ ಕಮ್ಮಿ ಮಾಡಿದೆ, ಬೇರೆ ಕಡೆ ಡೆವಲಪ್ ಮಾಡಿದೆ. ಹೇಗೆ ಮಾಡಿದ್ರಿ ಹೇಳಿ? ತೋಟನ ತೆಂಗಾಕಿದ್ದೆ ಫಸ್ಟ್. ಸೆಪ್ಟೆಂಬರ್ 22 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅದೇನೋ ಬರ್ತದಂತಲ್ವ ಮೊಬೈಲ್ಗೆ, ಅದು ಹೇಳಿ ಅಂತ ಹೇಳಿದ್ರೆ ನೀವು ಬರ್ನಿ ಹೇಳ್ಬಿಟ್ಟು ಮುಗೀತು ಸರ್ ನೋಟ ಆಯ್ತದ ಇದ್ ಬದ್ದದೆಲ್ಲ ಹಂಗಾಗ್ಬಿಟ್ಟದೆ ಆ ಗಂಟಿಗೆ ನೋಡ. ಅದಕ್ಕೆ ಆಮ್ ಹೇಳ್ತಿದ್ದ ಅಲ್ಲ ಕಣ್ಣೆ ಹೆಂಗ ಒಟ್ಟಾಗೋದು ಒಟ್ಟಾಗದೆ ನಾನು ಆ ಪ್ಯಾಟೆಗೆ ಹೋಗ್ಬಿಟ್ಟು ಅದೇನೋ ಸೈಬ್ರು ಅಲ್ಲಿಗೆ ಹೋಗಿ ನಾ ಕಂಪ್ಲೇಂಟ ಮಾಡಬೇಕು ಕಣ ಅಂತ ಅನ್ಕೊಂಡು ಪಾಪ ಬಿರ್ಬಿರ್ನು ಹೊಂಟ ಅಮ್ಮ ಸೈಕಲ್ಲ ತಕ್ಕಂಡು ನಿಧಾನಕ್ಕೆ ಹೋಗಪ್ಪ ಏನಾರ ಕಳಗಿಳ್ಕೊಂಬಿಟ್ಟಿ ಅಂತಂದು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಶ್ರೀಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ನಿರ್ಣಯ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ DSS ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದು ನೈಜ ಸಮಯದ ಡೇಟಾ ಚಾಲಿತ ಒಳನೋಟಗಳನ್ನು ಕೃಷಿ ನಿರ್ಧಾರ ಮಾಡುವಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ಇತ್ತೀಚೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಪ್ರಾರಂಭಿಸಿದೆ. ಇದರ ಕುರಿತ ಮಾಹಿತಿ ನಿಮಗಾಗಿ. माननीय प्रधानमंत्री श्री नरेंद्र मोदी जी ने चंद्रयान 3 मिशन की अद्वितीय सफलता के उपलक्ष्य में 23 अगस्त को राष्ट्रीय अंतरिक्ष दिवस घोषित किया है। भारत 23 अगस्त 2024 को अपना पहला राष्ट्रीय अंतरिक्ष दिवस मनाने जा रहा है। कृषि और किसान कल्याण मंत्रालय अपने विभिन्न कार्यों के लिए अंतरिक्ष प्रौद्योगिकी का सक्रिय रूप से उपयोग कर रहा है, जैसे कि क्रॉप मैपिंग और मॉनिटरिंग, बाढ़ और सूखा मूल्यांकन इत्यादि। इसी दिशा में आगे बढ़ते हुए मंत्रालय ने एक जियो स्पेशल प्लेटफॉर्म कृषि डिसीजन सपोर्ट सिस्टम विकसित किया है, जिसका उद्घाटन राष्ट्रीय अंतरिक्ष दिवस के अवसर पर किया जा रहा है। कृषि डीएसएस एक अनूठा जियो स्पेशल प्लेटफॉर्म है, जिसे भारतीय कृषि के लिए विशेष रूप से डिजाइन किया गया है। इसके माध्यम से व्यापक डेटा मिलता है, जैसे कि सैटेलाइट चित्र, मौसम की जानकारी, जलाशयों की भंडारण स्थिति, भूजल स्तर और मृदा स्वास्थ्य जानकारी, जिसे किसी भी समय और कहीं से भी आसानी से प्राप्त किया जा सकेगा। कृषि डीएसएस में व्यापक कृषि प्रबंधन को सपोर्ट करने के लिए डिजाइन किए गए कई एडवांस्ड मॉड्यूल शामिल हैं। खेतों के विशाल विस्तार से लेकर मिट्टी के सबसे छोटे कण तक कृषि डीएसएस में सब कुछ कवर किया गया है। क्रॉप मैपिंग और मॉनिटरिंग के साथ हम ये जान पाएंगे कि कहां पर कौन सी फसल उग रही है। ये विभिन्न वर्षों में पार्सल लेवल क्रॉप मैप्स का विश्लेषण करके फसल पैटर्न को समझने में मदद करेगा। ये जानकारी क्रॉप रोटेशन प्रैक्टिसेस को समझने में सहायक होगी और विविध फसलों की खेती को प्रोत्साहित करके सतत कृषि को बढ़ावा देगी। ड्राउट मॉनिटरिंग से सूखे की स्थिति को पहले से जानने में मदद मिलेगी। ये मिट्टी की नमी, जल भंडारण, फसल की स्थिति, सूखे की अवधि आदि जैसे विभिन्न संकेतकों पर लगभग रियल टाइम जानकारी प्रदान करेगी। वहीं क्रॉप वेदर वॉच से पता चलेगा कि मौसम फसलों को कैसे प्रभावित करेगा। इसके साथ साथ ये फसल की कटाई की स्थिति, फसल अवशेषों को जलाने की स्थिति की जानकारी प्रदान करेगा। फील्ड पार्सल सेगमेंटेशन की मदद से सटीक फील्ड पार्सल यूनिट्स बनाएगी, जो प्रत्येक पार्सल की विशिष्ट आवश्यकताओं को समझने और लक्षित हस्तक्षेपों के लिए फसल पैटर्न को समझने में मदद करेगी। पिक्टोरियल एनालिटिक्स के साथ बस एक तस्वीर के माध्यम से कृषि डीएसएस फसल की पहचान कर लेगा। वन नेशन वन सॉइल इंफॉर्मेशन सिस्टम आपको व्यापक सॉइल डेटा प्रदान करेगा, जैसे कि मिट्टी का प्रकार, मिट्टी का पीएच, मिट्टी की सेहत आदि। सॉइल डेटा फसलों की उपयुक्तता और भूमि की क्षमता का आकलन करने में मदद करेगा, साथ ही मिट्टी और जल संरक्षण उपायों को लागू करने में भी सहायक होगा। कृषि डीएसएस का ग्राउंड ट्रूथ डेटा लाइब्रेरी शोधकर्ताओं और उद्योग को विभिन्न फसलों के लिए ग्राउंड ट्रूथ डेटा और स्पेक्ट्रल लाइब्रेरीज जैसे आवश्यक संसाधन प्रदान करके नवाचार को बढ़ावा देगा। फ्लड इंपैक्ट असेसमेंट से लेकर क्रॉप इंश्योरेंस सॉल्यूशंस और कई अन्य पहलुओं तक कृषि डीएसएस एक समग्र समाधान पेश करेगा, जो हमारे किसानों को सशक्त बनाने, हमारी नीतियों का प्रसार करने और हमारे देश के हित में होगा। कृषि डिसीजन सपोर्ट सिस्टम डीएसएस पर उपलब्ध विभिन्न डेटा स्रोतों को एकीकृत करके किसान केंद्रित कई समाधान का, जैसे कि किसानों को उचित व्यक्तिगत सलाह और प्रारंभिक आपदा चेतावनी, जैसे कि पेस्ट अटैक, भारी बारिश, ओलावृष्टि आदि की जानकारी दी जाएगी। कृषि डीएसएस सिर्फ एक पोर्टल नहीं है, बल्कि कृषि में इनोवेशन और सस्टेनेबिलिटी को बढ़ावा देने वाला अत्यंत महत्वपूर्ण माध्यम होगा। आइए हम सब मिलकर भारत के लिए एक मजबूत, स्थायी और समृद्ध कृषि व्यवस्था बनाएं। कृषि डीएसएस, सशक्त कृषि की ओर कदम बढ़ाएं। कृषि हवामान वरदी। मैसूरु तालूकु नागनहळ्ळिय ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 92-97, ಮಧ್ಯಾಹ್ನದ ತೇವಾಂಶ ಶೇಕಡ 48-56, ಗಾಳಿಯು ಗಂಟೆಗೆ ಸರಾಸರಿ 12-15 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 32-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-18 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 90-95, ಮಧ್ಯಾಹ್ನದ ತೇವಾಂಶ ಶೇಕಡ 42-51, ಗಾಳಿಯು ಗಂಟೆಗೆ ಸರಾಸರಿ 14-15 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15-17 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 86-93, ಮಧ್ಯಾಹ್ನದ ತೇವಾಂಶ ಶೇಕಡ 38-48, ಗಾಳಿಯು ಗಂಟೆಗೆ ಸರಾಸರಿ 12-13 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 32-34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 16-17 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 96-97, ಮಧ್ಯಾಹ್ನದ ತೇವಾಂಶ ಶೇಕಡ 55-63, ಗಾಳಿಯು ಗಂಟೆಗೆ ಸರಾಸರಿ 8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನು ಸಂಪರ್ಕಿಸಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.